ಈಗ ಕೇಳಿ ಚೈತ್ರ ಹಾಗೂ ರಾಜೇಶ್ ಅವರ ಸ್ವರದಲ್ಲಿ ಪಲ್ಲಕ್ಕಿ ಚಿತ್ರದ ಗೀತೆ, ಸಂಗೀತ ಗುರುಕಿರಣ್. ಇನ್ನು ಮುಂದೆ ಕೇಳಿ. ಎಸ್ ಜಾನಕಿ ಹಾಗೂ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಮೌನರಾಗ ಚಿತ್ರದ ಗೀತೆ, ಸಂಗೀತ ಹಂಸಲೇಖ. ಸ್ನೇಹಾನಿ ಕಸ್ತೂರಿಯಂತೆ, ನಿನ್ನ ಸ್ಪರ್ಶಾನಿ ತಂಗಾಳಿಯಂತೆ, ನಿನ್ನ ಮಾತನ್ನ ಬೆಳದಿಂಗಳಂತೆ, ಕೇಳಿ ನಾನೀಗ ಕಡಲಾದನಂತೆ. ಓ ಬಾರೆ ಬಾಬಾರ ಬಳದಿಂಗಳ ಬಾಲೆ, ಓ ಬಾಬಾರ ಬಳದಿಂಗಳ ಬಾಲೆ. ಇವಳಿಂದ ಇವಳಂದ ಚಿಲುವಿಂದ ಮುತ್ತಿಂದ ನಿನ್ನ ಸ್ನೇಹಾನಿ ಕಸ್ತೂರಿಯಂತೆ, ನಿನ್ನ ಸ್ಪರ್ಶಾನಿ ತಂಗಾಳಿಯಂತೆ, ನಿನ್ನ ಮಾತೆಲ್ಲ ಬೆಳದಿಂಗಳಂತೆ, ಕೇಳಿ ನಾನೀಗ ಕಳಲಾದನಂತೆ. ಓ ನಿನ್ನ ಸ್ನೇಹಾನಿ ಕಸ್ತೂರಿಯಂತೆ, ನಿನ್ನ ಸ್ಪರ್ಶಾನಿ ತಂಗಾಳಿಯಂತೆ, ನಿನ್ನ ಮಾತೆಲ್ಲ ಬೆಳದಿಂಗಳಂತೆ, ಕೇಳಿ ನಾನೀಗ ಕಡಲಾದನಂತೆ. ಓ ಬಾರ ಬಾಬಾರ ಬಳದಿಂಗಳ ಬಾಲೆ, ಓ ಬಾಬಾರ ಬಳದಿಂಗಳ ಬಾಲೆ, ಇನ್ನು ಮುಂದೆ ಕೇಳಿ. ಚೈತ್ರ ಹಾಗೂ ಕಾರ್ತಿಕ್ ಅವರ ಸ್ವರದಲ್ಲಿ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡೋ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ. ಈಗ ಕೇಳಿ ಉದಿತ್ ನಾರಾಯಣ್ ಹಾಗೂ ಚಿತ್ರ ಅವರ ಸ್ವರದಲ್ಲಿ ರಿಷಿ ಚಿತ್ರದ ಗೀತೆ, ಸಾಹಿತ್ಯ ವಿ ಮನೋಹರ್. ಕಾಡಿದ್ದಾರೆ, ಮೌನವೇ ಕಾಡಿದೆ. ನಾ ಕಾಣೋ ಕನಸೆಲ್ಲ ಹಿಂದೆ ಜೀವವ ತಾಳದೆ, ಈ ಮನ ಪ್ರೇಮದೆ ಬೇಡಿದ ಆಸೆ ವರವಾಗದೆ, ಏನೆಂದು ನಾ ಹೇಳಲಾರೆ ಮೌನವೇ ಕಾಡಿದೆ. ನೂರಾರು ಹೂವು ಇಂಥ ನೋಟ ಚಂದ ಮುಂಜಾರು ಹೀಗಿರೆ ಸುಂದರ ಚುಕ್ಕಿ ರೇಖೆ ರಂಗೋಲಿ ಬಂಧ ಬೇರೆ ಆದರೆ ಹಾಡಾಗುವಾಗ ಈಶ್ವರ ಸೇರದೆ, ಏನೆಂದು ನಾ ಹೇಳಲಾರೆ ಮೌನವೇ ಕಾಡಿದೆ. ನಾ ಕಾಣೋ ಕನಸೆಲ್ಲ ಎಂದೆ ಜೀವವ ತಾಳದೆ, ಹಕ್ಕಿ ಆ ಗೂಡಿನಿಂದ ಬೇರೆ ಆದ್ರೆ ಪೊಪ್ಪಂತಿ ಕಂದ, ಏತಕ ಈ ಬಗೆ ಅಂಕು ಡಂಕು ಹಾದಿಲಿ ಸಾಗಿ ನೀರು ಕಡಲ ಸೇರೋದು ಹೋಗಿ ಹುನಗೆ ಅವು ಸಂಸಾರ ಹಾಳೆ ಒಂದೊಂದು ಮೂಲೆ ಬೆಸವ ಕೈಯಲ್ಲಿದೆ, ಏನೆಂದು ನಾ ಹೇಳಲಾರೆ ಮೌನವೇ ಕಾಡಿದೆ. ಸಲ್ಲ ಎಂದೆ ಜೀವವ ತಾಳದೆ, ಈ ಮನ ಪ್ರೇಮದೆ ಬೇಡಿದ ಆಸೆ ವರವಾಗದೆ. ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ.